ಸೊ ಇದಕ್ಕೆ ಒಂದು ಪೊಟ್ಯಾಸಿಯಂ ಫೆರೋಸೈನೈಡ್ ಅಂತ ಹೇಳ್ತೀವಿ, ಅದನ್ನ ಒಂದು 5 ml ಅಷ್ಟು ಬೋಡೊ ದ್ರಾವಣವನ್ನು ಮಿಶ್ರಣ ಮಾಡಿದಾಗ ಅದರಲ್ಲಿ ಕೆಂಪು ಆಗಿ ಬಂದ್ರೆ ಅಂತದ್ದಕ್ಕೆ ನಾವು ಈ ದ್ರಾವಣ ಸರಿ ಇಲ್ಲ, ಹುಳಿ ಆಗಿದೆ, ಇದನ್ನ ನಾವು ಸಿಂಪರಣೆ ಮಾಡಬಾರ್ದು, 4-5 ಟೆಸ್ಟ್ ಗಳನ್ನ ಮಾಡ್ಕೋಬಹುದು. ಆದ್ರೆ ಈ pH ಪೇಪರ್ ಟೆಸ್ಟ್ ಮತ್ತೆ ಕತ್ತಿ ಅಥವಾ ಕುಡುಗೋಲಿನಿಂದ ಟೆಸ್ಟ್ ಮಾಡ್ತೀವಿ, ಇದನ್ನ ಖಂಡಿತವಾಗ್ಲೂ ಟೆಸ್ಟ್ ಮಾಡಿ ನಂತರ ದ್ರಾವಣವನ್ನ ಸಿಂಪರಣೆ ಮಾಡ್ಬೇಕು. ತಾವು ಹೇಳ್ತಾ ಇದ್ರಿ 10 ಲೀಟರ್ ನೀರಿನೊಂದಿಗೆ ಹಾಕಿದ ಸುಣ್ಣದ ದ್ರಾವಣವನ್ನ 8 ಲೀಟರ್ ಹಾಕಿ ಇನ್ನೊಂದ್ ಸ್ವಲ್ಪ ಉಳಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರಿ ಅಲ್ವಾ? ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ ನಮಗೆ 1% ಬೋರ್ಡೋ ಮಿಶ್ರಣ ತಯಾರಿಕೆ ಮಾಡಬೇಕು. 100 ಲೀಟರ್ ಒಟ್ಟು 100 ಲೀಟರ್ ಆಗ್ಬೇಕು ನಾವು ಮಾಡ್ಕೊಂಡಿರ್ತಕ್ಕಂತ ದ್ರಾವಣ. ಅದಕ್ಕೆ 10 ಲೀಟರ್ ನಲ್ಲಿ ಕಾಪರ್ ಸಲ್ಫೇಟ್, ಇನ್ನ 10 ಲೀಟರ್ ನಲ್ಲಿ ಸುಣ್ಣವನ್ನ ಕರಗಿಸ್ಕೋಬೇಕು. ಇನ್ನ ಉಳಿದಿರ್ತಕ್ಕಂಥ 80 ಲೀಟರ್ಗೆ ಫಸ್ಟ್ 8 ಲೀಟರ್ ಅಷ್ಟು ಸುಣ್ಣವನ್ನ ಹಾಕ್ಬೇಕು, 10 ಲೀಟರ್ ನಷ್ಟು ಕಾಪರ್ ಸಲ್ಫೇಟ್ ಅನ್ನ ಹಾಕ್ಬೇಕು. ಆಮೇಲೆ ಅದರಲ್ಲಿ pH ಅನ್ನ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದಾಗ ನಮಗೆ ಅದು ಹುಳಿ ಇದೆ ಅಂದ್ರೆ pH 7 ಕಡಿಮೆ ಇದೆ ಅಂತ ಆದ್ರೆ, ಇನ್ನು ಉಳಿದಿರ್ತಕ್ಕಂತ 2 ಲೀಟರ್ ಸುಣ್ಣ ಇದ್ದ ನೀರು ಇರುತ್ತೆ, ಅದನ್ನ ಒಂದು ಸ್ವಲ್ಪ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕೋಲ್ನಿಂದ ತಿರುಗಿಸಿ ಮತ್ತೆ pH ಅನ್ನ ಟೆಸ್ಟ್ ಮಾಡ್ಬೇಕು. ಸೊ ಆವಾಗ ಅದು 7 ತೋರಿಸಿದ್ರೆ ಅಲ್ಲಿಗೆ ನಿಲ್ಸಿ ಇನ್ನು ಉಳಿದಿರ್ತಕ್ಕಂಥದ್ಕೆ ನಾವು ಸಿಂಪರಣೆಯನ್ನ ಉಪಯೋಗಿಸ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಸರಿಯಾಗಿ ನಿಖರವಾಗಿ ಬೋರ್ಡ ದ್ರಾವಣವನ್ನ ತಯಾರಿಸ್ಕೋಬಹುದು. ಹಾಗೂ ಹೆಚ್ಚಾಗಿ ನಾವೇನಾದ್ರೂ ಸುಣ್ಣವನ್ನ ಸಂಪೂರ್ಣವಾಗಿ ಹಾಕಿದಾಗ ಈ ಒಂದು ದ್ರಾವಣ ಒಂದು ರಸಸಾರ 7 ದಾಟಿ 8-9 ಹೋಗ್ಬಿಟ್ರೆ ಈ ಶಿಲೀಂಧ್ರ ನಾಶಕದ ಪರಿಣಾಮಕಾರಿ ರಿಸಲ್ಟ್ ನಮ್ಗೆ ಸಿಗೋದಿಲ್ಲ. ಹಾಗೇನೆ 7 ಕಡಿಮೆ ಆಗ್ಬಿಟ್ರೆ ಅಲ್ಲೂ ಕೂಡ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಟಾಕ್ಸಿಸಿಟಿ ಅಂತ ಹೇಳ್ತೇವೆ. ಗಿಡದ ಮೇಲೆ ದುಷ್ಪರಿಣಾಮವನ್ನು ಕೂಡ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ಕೆಲ ಸುಟ್ಟೋಗೆ ಆಗೋದು, ಕೆಲವು ರೈತರು ಹೇಳ್ತಾರೆ ನಾವು ಸ್ಪ್ರೇ ಮಾಡಿದ್ರೆ ಇದ್ದಕ್ಕಿದ್ದಾಗ ಗಿಡಗಳು ಯಾಕೋ ಉಡುಗ್ತಾ ಇದೆ, ಎಲೆಗಳ ಮೇಲೆಲ್ಲ ಸ್ಪಾಟ್ಸ್ ಗಳು ಬರ್ತಾ ಇದೆ, ಮಡಿಚ್ಕೊಂಡಂಗಾಗಿದೆ ಅಂತ ಹೇಳಿದ್ರೆ ಆ ದ್ರಾವಣನ ತಯಾರ್ ಮಾಡ್ಕೊಂಡಿರೋದೇ ಸರಿಯಾಗಿರೋದಿಲ್ಲ, ಅದ್ರ ದುಷ್ಪರಿಣಾಮವನ್ನ ನೋಡ್ಬೇಕಾಗುತ್ತೆ. ಹೌದು. ಈಗ ಸುಣ್ಣ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಸಿಗುತ್ತೆ, ಪುಡಿ ರೂಪದಲ್ಲಿ, ಕಲ್ಲಿನ ರೂಪದಲ್ಲಿ, ಮತ್ತೆ ಅದರಲ್ಲಿ ರಾಸಾಯನಿಕದ ಸಂಯೋಜನೆ ಬೇರೆ ಬೇರೆ ಇರುತ್ತೆ. ಎಂತ ಸುಣ್ಣವನ್ನ ಉಪಯೋಗಿಸ್ಕೊಳ್ಬೇಕು ಮತ್ತೆ ಅದನ್ನೇನಾದ್ರೂ ಒಂದ್ ಚೀಲದಲ್ಲಿ ಹಾಕಿ ಕರಗಿಸ್ಬೇಕಾ, ನೇರವಾಗಿ ಬಕೆಟ್ ಗೆ ಹಾಕಿ ಕರಗಿಸ್ಬೋದಾ, ಇದ್ರ ಬಗ್ಗೆ ಹೇಳಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಣ್ಣ ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ, ಹೈಡ್ರೇಟೆಡ್ ಲೈಮ್ ಅಂತ ಸಿಗುತ್ತೆ, ಅಥವಾ ಸ್ನೇಕ್ ಲೈಮ್ ಅಂತ ಹೇಳ್ತೀವಿ. ಇದಾದ್ರೆ ನಮಗೆ 1% ಬೋರ್ಡೋ ದ್ರಾವಣ ಮಾಡ್ಕೊಳ್ಳಿಕ್ಕೆ ಗುಣಮಟ್ಟ ಚೆನ್ನಾಗಿದ್ರೆ 1/2 kg ಅಷ್ಟೇ ಸುಣ್ಣ ಸಾಕು. ಅದೇ ರೀತಿ ಇನ್ನೊಂದು ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಸಿಗುತ್ತೆ, ಅದಕ್ಕೆ ನಾವು ಕ್ವಿಕ್ ಲೈಮ್ ಅಥವಾ ಬರ್ನ್ ಲೈಮ್ ಅಂತ ಹೇಳ್ತೀವಿ, ಸುಟ್ಟ ಸುಣ್ಣ. ಇದಾದ್ರೆ ನಮ್ಗೆ 1/4 kg ಅಷ್ಟೇ ಸಾಕಾಗುತ್ತೆ 1% ಶೇಕ್ ನಾವು ಮಾಡ್ಕೊಳ್ಳೋದಾದ್ರೆ. ಉಳಿತಾಯನು ಕೂಡ ಮತ್ತೆ ಸರಿಯಾಗೂ ಕೂಡ ನಾವು ದ್ರಾವಣವನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅದನ್ನ ಬಕೆಟ್ ಗೆ ನೇರವಾಗಿ ಹಾಕಿ ಕರಗಿಸ್ಬೇಕಾ ಅಥವಾ ಏನಾದ್ರು ಒಂದು ಬಟ್ಟೆ ಚೀಲದಲ್ಲಿ ಅಥವಾ ಗೋಣಿ ಚೀಲದಲ್ಲಿ ಹಾಕಿ ಕರಗಿಸ್ಬೇಕಾ, ಏನಂತೀರಿ? ನಮ್ಗೆ ಸಿಕ್ತಕ್ಕಂಥ ಕಾಪರ್ ಸಲ್ಫೇಟ್ ಆಗಿರ್ಬೋದು ಅಥವಾ ಸುಣ್ಣ ಆಗಿರ್ಬೋದು, ಇವು ಬೇಗ ಕರಗುತ್ತವಲ್ಲ, ಕಲ್ಲಿನ ರೀತಿನಲ್ಲಿ ಇರ್ತಿತ್ತು ಕಾಪರ್ ಸಲ್ಫೇಟ್, ಇವಾಗ ಪುಡಿಯಲ್ ರೂಪದಲ್ಲಿ ಬಂದಿದೆ. ಮೊದಲು ಸುಣ್ಣನು ಕೂಡ ಅಷ್ಟೇನೆ, ಸುಟ್ಟ ಸುಣ್ಣವು ಸ್ವಲ್ಪ ದಪ್ಪ ದಪ್ಪ ಆಗಿರ್ತಿತ್ತು, ಇವಾಗ ಸ್ಪ್ರೇ ಲೈನ್ ಅಂತ ಬಂದಿದೆ, ನೀರಿಗಾಕಿ ಸ್ವಲ್ಪ ಸಮಯದಲ್ಲೇ ಅವು ಕರಕೋಬಿಡ್ತವೆ. ಹೌದು. 1/2 ಗಂಟೆ 3/4 ಗಂಟೆ ಸಾಕು, ಬೇಗ ಕರಗ್ಬಿಡುತ್ತೆ. ಅಂತ ಒಂದು ಪದಾರ್ಥಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದಾವೆ. ತಣ್ಣೀರೇ ಸಾಕು, ಬಿಸಿನೀರ್ ಅಂತ ಏನು ಬೇಕಾಗಿಲ್ಲ ಅಲ್ವಾ? ಏನ್ ಬೇಕಾಗೋದಿಲ್ಲ. ಈಗ ಒಂದು ಡಾಕ್ಟರ್, ತಾವು ಹೇಳ್ತಾ ಇದ್ರಿ 100 ಲೀಟರ್ ಅಥವಾ 200 ಲೀಟರ್ ಡ್ರಮ್ಗೆ ನಾವು ಒಂದೇ ಸರಿಗೆ ಹಾಕೊಂಡು ಪರೀಕ್ಷೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಬಕೆಟ್ ನಲ್ಲಿ ಅದರದ್ದು 1/2 ಲೀಟರ್ ಇದ್ರದ್ದು 1/2 ಲೀಟರ್ ಹಾಕಿ ಅದಕ್ಕೆ ತಕ್ಕಂತ ನೀರು ಸೇರಿಸ್ಬಿಟ್ಟು ಪರೀಕ್ಷೆ ಮಾಡಿ ಹಾಕೊಂಡು ನಾವು ಮುಂದುವರಿಬೋದು ಅಥವಾ ಡ್ರಮ್ಗೆ ಹಾಕೊಂಡೆ ನೋಡಿ ಉಪಯೋಗಿಸ್ಕೊಳ್ಬೇಕು, ಹೇಗೆ? ಆ ರೀತಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಾವೀಗ ಸಾಮಾನ್ಯವಾಗಿ 1 ಬ್ಯಾರೆಲ್ ಗೆ ನಾವು ಏನಾದ್ರು ಮಾಡ್ಕೊಳ್ಳೋದಾದ್ರೆ 1/2 kg ಅಷ್ಟು ಕಾಪರ್ ಸಲ್ಫೇಟ್ ಅನ್ನ ಸುಮಾರು 10 ಲೀಟರ್ ನಲ್ಲಿ ಕರಗಿಸ್ಕೊಂಡು

ಅದು ಒಂದು 20-30 ದಿವಸಗಳ ಅಂಟ್ಕೊಂಡಿದ್ರೆ ಮತ್ತಾವ ದೇಶದಿಂದ ಅದ್ರ ಮೇಲೆ ಬಂದು ಅಟ್ಯಾಕ್ ಮಾಡೋದಿಲ್ಲ. ನಮ್ಮ ಕೊಡಗಿನಲ್ಲಾಗಿರ್ಬೋದು, ಕರಾವಳಿ ಪ್ರದೇಶ ಮಲೆನಾಡಿನಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಮಳೆ ಪ್ರಾರಂಭ ದಿನಗಳಲ್ಲೇ ಇದನ್ನ ನಾವು ಒಂದು ಸಿಂಪಡಣೆ ಕೊಟ್ಬಿಡ್ಬೇಕು. ಆಮೇಲೆ ನಮ್ಗೆ ಮಳೆ ಇನ್ನೇನು ಮುಗಿತಾ ಬರ್ತಾ ಇದೆ ಅನ್ನುವ ಸಮಯದಲ್ಲಿ ಇದನ್ನ ಸಿಂಪಡಣೆ ಕೊಡ್ಬೇಕು. ಮುಂಗಾರಿ ನಂತರ ಈಗ ಮಳೆ ಇರೋದಿಲ್ಲ, ಆಗ ಸಿಂಪಡಣೆ ಮಾಡೋ ಅಗತ್ಯ ಇದೆಯಾ? ಬೋರ್ಡೋ ದ್ರಾವಣವನ್ನ ಕಾಳು ಮೆಣಸಿಗಾಗ್ಲಿ, ಶುಂಠಿಗಾಗ್ಲಿ, ಕಾಫಿಗಾಗ್ಲಿ. ಈಗ ಸುಮಾರಾಗಿ ಮಳೆ ಬರುತ್ತೆ ಅಂತ ಪ್ರದೇಶಗಳು, ಸುಮಾರು ಒಂದು 40-50 ಅಂತ ಪ್ರದೇಶಗಳಲ್ಲಿ ಎರಡು ಸಿಂಪಡಣೆ ಸಾಕಾಗುತ್ತೆ. ಈಗ ಹೆಚ್ಚು ಮಳೆ ಬೀಳ್ತಕ್ಕಂತ ಪ್ರದೇಶಗಳಲ್ಲಿ ಮೂರನೇ ಒಂದು ಸಿಂಪಡಣೆಯಾಗಿ ಏನಾದ್ರು ನಮ್ಗೆ ಈಗ ಮಧ್ಯದಲ್ಲಿ ಮಳೆ ಬ್ರೇಕ್ ಕೊಟ್ಟಾಗ, ಈಗ ಆಗಸ್ಟ್ ಮಂತ್ ಅಲ್ಲಿ ಈ ತರ ಎಲ್ಲ, ಸೊ ಒಂದು ಸಿಂಪಡಣೆ ಕೊಡೋದು ತುಂಬಾ ಸೂಕ್ತ. 6 ಗಂಟೆ ಸಮಯ ಒಂದು ಬ್ರೇಕ್ ಇರಬೇಕು, ಅದು ಚೆನ್ನಾಗಿ ಪರಿಣಾಮಕಾರ ಬೀರ್ಬೇಕು ಅಂತ ಹೇಳಿದ್ರೆ 6 ಅವರ್ಸ್ ಬ್ರೇಕ್ ಅವಶ್ಯಕತೆ. ಯಾವುದೇ ಕಾರಣಕ್ಕೂ ಕೂಡ ಮರದ ಕಟ್ಟಿಗೆಯಲ್ಲಿ ಮಾಡುವಂತದ್ದು, ಹಾಗೇನೆ ಕಬ್ಬಿಣದ್ದು ಮತ್ತೆ ಅಲ್ಯೂಮಿನಿಯಂ ಪಾತ್ರೆಗಳು ಇದಕ್ಕಂತೂ ಉಪಯೋಗಿಸಲೇಬಾರದು. ಏನಿದ್ರು ಪ್ಲಾಸ್ಟಿಕ್ ಬಕೆಟ್ ಗಳು, ಪ್ಲಾಸ್ಟಿಕ್ ಡ್ರಮ್ ಗಳನ್ನೇ ಬಳಕೆ ಮಾಡ್ಕೊಳ್ಬೇಕು ಅಲ್ವಾ? ಹೌದು. ಸರಿಯಾಗಿ ಬೆರೆಸಿ ತಟಸ್ಥ ರಸಸಾರ ಆಗೋ ರೀತಿಯಲ್ಲಿ ಗಮನಿಸಿಕೊಂಡು ಬಹಳ ನಯವಾಗಿ ಸಿಂಪರಣೆ ಆಗ್ಬೇಕು ಗಿಡಗಳ ಮೇಲೆ. ಎಲ್ಲಾ ಭಾಗದಲ್ಲೂ ಸಿಂಪರಣೆ ಆದ್ರೆ ಇನ್ನೂ ಒಳ್ಳೇದಂತ ಹೇಳ್ತಾರಲ್ವಾ? ಹೌದು, ಖಂಡಿತವಾಗಿ. ಶತ್ರುಗಳೇ, ಇದುವರೆಗೆ ಬೋಡೋ ದ್ರಾವಣದ ಇತಿಹಾಸ ಮತ್ತು ಬಳಕೆ, ತಯಾರಿ, ಅದರ ಪ್ರಯೋಜನ ಕುರಿತಂತೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು ವಿವರಗಳನ್ನು ನೀಡಿದರೆ. ತಮಗೆ ಧನ್ಯವಾದಗಳು ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೇಳಿದ್ರೆ ಡಾಕ್ಟರ್ ಬಿ ಪ್ರಭಾಕರ್ ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 8-6-1-7-1-9-8-0-2 8-6-1-7-1-9-8-0-2 ಕೇಳುಗರೆ, ಸಮಯ ಇನ್ನೇನು 7:20 ಆಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ಅಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ವಿಭಾಗ ಇವರ ಕೂಡು ಕೂಟಲಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದ ಶತಮಾನ ಭವನದಲ್ಲಿ ಶ್ರೀ ಶಂಕರಾಚಾರ್ಯರ ಜಯಂತಿ ಕಾರ್ಯಕ್ರಮ ಏರ್ಪಡಾಟು. ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಪೇಟೆನ ಗಾಂಧಿ ಬಾಣಿಯಲ್ಲಿ ಶ್ರೀ ಶಂಕರಾಚಾರ್ಯರ ಪಟಕ್ಕೆ ಪೂಜೆ ಮಾಡಿ ಬೇರೆ ಬೇರೆ ತರಹದ ಜಾನಪದ ಕರತಂಡಗಳೊಟ್ಟಿಗೆ ಗಾಂಧಿ ಬಾಣಿಯಿಂದ ಸುರಾಗಿ ಜನರಲ್ ತಿಮ್ಮಯ್ಯ ವೃತ್ತ, ಮಂಗೇರಿರ ಮುತ್ತಣ್ಣ ವೃತ್ತ, ಸ್ಕ್ವಾಡ್ರನ್ ಲೀಡರ್ ದೇವಯ್ಯ ವೃತ್ತ, ಗುಡ್ಡೆಮನೆ ಅಪ್ಪಯ್ಯಗೌಡ ರಸ್ತೆ, ಓಂಕಾರೇಶ್ವರ ದೇವಸ್ಥಾನಕ್ಕಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪಕ್ಕೆ ಮುಟ್ಟ ಮೆರವಣಿಗೆ ನಡೆದಿದೆ. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿ ಹಂಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದ, ಜನಪ್ರತಿನಿಧಿಗಳು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಕೊಡಗು ಗೌಡ ಯುವ ವೇದಿಕೆ ಹಂಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಕೂಡು ಕೂಟಲಿ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಣಿಲಿ ಕಳೆದ 9 ದಿನಗಳಿಂದ ಗೌಡ ಕುಟುಂಬಗಳ ನಡುವೆ ನಡೆಯುತ್ತಿದ್ದ ಕುಟುಂಬ 2022 ಕ್ರಿಕೆಟ್ ಆಟ ಇಂದಿಗೆ ಆಕೇರಿಯಾತ್. ಈ ಸಲ ದಂಬೆಕೋಡಿ ತಂಡ ಸುರ್ಣ ಇನಾಮನ ಪಡ್ಕೊಂಡ್ರೆ ತಳೂರು ತಂಡ 2ನೇ ಇನಾಮನ ಪಡ್ಕೊಂಡು ಜಿಲ್ಲೆಯಲ್ಲಿ ಸುಮಾರು 6,202 ವಿದ್ಯುತ್ ಪರಿವರ್ತಕಗಳಲ್ಲಿ 1,500 ಪರಿವರ್ತಕಗಳ ಮಾನ್ಯ ಇಂಧನ ಮಂತ್ರಿಗಳ ಸೂಚನೆಗೆ ಇಂದಿಂದ ಇದೇ ತಿಂಗಳ ತಾರೀಕು 15ಕ್ಕೆ ಮುಟ್ಟ ರಿಪೇರಿ ಕೆಲಸಗ ಜಿಲ್ಲೆಯಲ್ಲಿಡಿ ನಡೆದಿದೆ. ಆದ್ದರಿಂದ ಕರೆಂಟ್ ಸರಿಯಾಗಿ ಇರುವುದಿಲ್ಲ ಅಂತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದರು. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ 2022-23 ಸಾಲಿನ ವರ್ಷದ ಸುಮಾರು 4.50 ಕೋಟಿ ರೂಪಾಯಿ ಉಳಿತಾಯ ಬಜೆಟ್ನ ಅಧ್ಯಕ್ಷ ಕೆಎಸ್ ರಮೇಶ್ ಹೊಳ್ಳವು ಮಂಡನೆ ಮಾಡಿದರು. ಆಫ್ರಿಕಾದ ರವಾಂಡಾದಲ್ಲಿ ನಡೆದ ಈಸ್ಟ್ ಆಫ್ರಿಕನ್ ಕಪ್ ಟೆನಿಸ್ ಆಟಲಿ 12 ವರ್ಷದೊಳಗಿನ ವಿಭಾಗದಲ್ಲಿ ಜಿಲ್ಲೆಯ ಗೂಡೆ ಕಂಜಿ ತಂಡ ದಾನ್ವಿ ದೇಚಮ್ಮ ಉಗಾಂಡ ರಾಷ್ಟ್ರನ ಪ್ರತಿನಿಧಿಸಿ 3ನೇ ಸ್ಥಾನ ಪಡ್ಕೊಂಡು ಈ ಸಾಧನೆ ಮಾಡಿರುವ ದಾನ್ವಿ ದೇಚಮ್ಮ ಸುಂಟಿಕೊಪ್ಪ ನಾಕೂರ್ನ ಕಂಜಿ ತಂಡ ಬೋಪಣ್ಣ ಮತ್ತು ಕೃತಿನ್ ದಂಪತಿಗಳ ಮಗಳು. ರೈತರಿಗೆ, ಬೆಳೆಗಾರರಿಗೆ ಕೃಷಿ ಭೂಮಿಲಿ ಹಂಗೆ ತೋಟಲಿ 10 HP ಪಂಪ್ಸೆಟ್ನ ನೀರಾವರಿಗೆ ಬಳಸಿಕೆ ಈ ಹಿಂದೆ ಪುಕ್ಸಟೆ ಕರೆಂಟ್ನ ಕೊಟ್ಟವೇತ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭರವಸೆನ ಕೊಟ್ಟಿದ್ದು ಅವರ ಈ ಭರವಸೆ ಸದ್ಯಲೇ ಈಡೇರಿದೆ. ಪುಕ್ಸಟೆ ಕರೆಂಟ್ ಸಿಕ್ಕುವ ಸಾಧ್ಯತೆ ಹುಟ್ಟುತ್ತ ಶಾಸಕ ಮಂಡೆ ಪಂಡಪ್ಪಿ ಅಪ್ಪಚ್ಚು ರಂಜನವು ತಿಳಿಸಿದಳು. ಮೈಸೂರಿನ ಅಮೃತ ವಿಶ್ವವಿದ್ಯಾಪೀಠದ ದೃಶ್ಯ ಮಾಧ್ಯಮ ಪದವಿಲಿ 3ನೇ ರ್ಯಾಂಕ್ನ ಶರಣ್ಯ ರಾಜೇಶ್ವರಿಯು ಪಡ್ಕೊಂಡಳು. ಇವು ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎಸ್ ರಮೇಶ್ ಹೊಳ್ಳ ಅವರ ಮಗಳು. ಜಿಲ್ಲಾ ಸಹಕಾರ ಭಾರತಿ ಸದಸ್ಯತ್ವ ಆಂದೋಲನ ಇದೇ ತಿಂಗಳ ತಾರೀಕು 9ಕ್ಕೆ ಬೆಳಿಗ್ಗೆ 10:30 ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಾಡಲಿ ಏರ್ಪಾಡಾಟು. ತಾಲೂಕು ಬಾಲಭವನ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಹಂಗೆ ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಎಲ್ಲವರ ಕೂಡು ಕೂಟಲಿ 8 ದಿನಗಳಿಂದ ಮೂರ್ನಾಡಲಿ ನಡೆಯುತ್ತಿದ್ದ ಬೇಸಿಗೆ ಶಿಬಿರ ಇಂದಿಗೆ ಆಕೇರಿಯಾತ್. ಇದೇ ತಿಂಗಳ ತಾರೀಕು 8ಕ್ಕೆ ಅವ್ವಂದರ ದಿನಾಚರಣೆ ಇರುವುದರಿಂದ ಡಾ ಮಹಾಬಲೇಶ್ವರ ಗವಂಕರ್ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಅವ್ವಂದರ ಪಾದಪೂಜೆ ಕಾರ್ಯಕ್ರಮ ನಡೆದು ಇದೇ ಹೊತ್ತಲ್ಲಿ 8 ದಿನಲಿ ಮಕ್ಕ ಶಿಬಿರಕ್ಕೆ ಬಂದು ಕಲಿತದನ್ನ ಪ್ರದರ್ಶನ ಮಾಡಿದ್ರು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ 107ನೇ ಸಂಸ್ಥಾಪನಾ ದಿನಾಚರಣೆ ಇಂದು ಮಡಿಕೇರಿ ಪೇಟೆನ ಎಸ್ಜಿಎಸ್ವೈ ಸಭಾಬಾಡಲಿ ಘಟಕದ ಅಧ್ಯಕ್ಷ ಅಂಬೇಕಲ್ಲು ನವೀನ್ ಕುಶಾಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಎಂಪಿ ಕೇಶವ ಕಾಮತವು ಮಾತಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕ ಮೈಸೂರಿನ ರಾಜರಾಗಿದ್ದ ನಾರ್ವಡಿ ಕೃಷ್ಣರಾಜ ಒಡೆಯರ್ ಇವು ಕನ್ನಡ ಭಾಷೆ ಅಭಿವೃದ್ಧಿ ಹಂಗೆ ಬೆಳವಣಿಗೆಗೆ ತುಂಬಾ ಕೊಡುಗೆನ ಕೊಟ್ಟಳತ್ತ ಹೇಳ್ದು. ಕಾರ್ಯಕ್ರಮದಲ್ಲಿ ಸಾಹಿತಿ ಬಿಎಸ್ ಶಂಶುದ್ದೀನ್, ಸಾಹಿತಿ ನಾಗೇಶ್ ಕಾಲೂರು, ಬಾರಿಯಂಡ ಆರ್ ಜೋಯಪ್ಪವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಕೆಳಗುರೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಅಭಿಲಾಷ್ ಸ್ಟೋರ್ನಲ್ಲಿ ಪ್ರೆಸ್ಟೀಜ್ ಸ್ವಚ್ಛ ಗ್ಯಾಸ್ ಸ್ಟೌವ್ ಮತ್ತು ಕುಕ್ಕರ್ ಇದೀಗ ಲಭ್ಯವಿದೆ. ಪ್ರೀತಿ ಬಟರ್ಫ್ಲೈ ರೇಡಿಯನ್ ಕಂಪನಿಯ ಗ್ಯಾಸ್ ಸ್ಟೌವ್ ಹಾಗೂ ಮಿಕ್ಸಿಗಳಿಗೆ ಅಪ್ ಟು 30% ಡಿಸ್ಕೌಂಟ್. ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿಗಳಿಗೆ ಇಎಂಐ ಆಫರ್. ಬಜಾಜ್ ಫೈನಾನ್ಸ್, ಟಿವಿಎಸ್, ಫಿನ್ಲ್ಯಾಬ್ಸ್, ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳಿಗೆ ಇಎಂಐ ಲಭ್ಯ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕರ್ನಾಟಕದಾದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು, ನಮ್ಮಲ್ಲಿ ECG ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ಫಲಿತಾಂಶ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್ ಮೂರ್ನಾಡು. ಕಾಲ್ 9036090330. ಕೊಡಗಿನ ಸಾಂಪ್ರದಾಯಿಕ ಆಭರಣಗಳಾದ ಕೊಕ್ಕೆ ತಾತಿ, ಜೋಮಾಲೆ, ಬಿಂಬಳೆ, ಪೀಚೆ ಕತ್ತಿ, ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ, ಖಾಂಡೇರಾ ಕಾಂಪ್ಲೆಕ್ಸ್ ಗೋಣಿಕೊಪ್ಪಲು. ಏಪ್ರಿಲ್ 22ರಂದು ನಿಧನರಾದ ಕಡ್ಯದ ಉಲ್ಲಾಸ್ ಅವರ ಅತಿಥಿ ಕರ್ಮಾಂತರ ಇದೇ 7ರಂದು ಶನಿವಾರ ನಡೆಸಲು ತೀರ್ಮಾನಿಸಲಾಗಿತ್ತು. ಇದೀಗ ಅನಿವಾರ್ಯ ಕಾರಣದಿಂದಾಗಿ ಮುಂದೂಡಲಾಗಿದ್ದು ತಿಥಿ ಕರ್ಮಾಂತರ ಈ ತಿಂಗಳ 10ರಂದು ಮಂಗಳವಾರ ಚೇಲಾವರ ಕಬ್ಬೆ ಗ್ರಾಮದ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರು, ಆಹ್ವಾನಿತರೆಲ್ಲ ಈ ಬದಲಾವಣೆಯನ್ನು ಗಮನಿಸಿ 10ರಂದು ನಡೆಯುವ ತಿಥಿ ಕರ್ಮಾಂತರದಲ್ಲಿ ಪಾಲ್ಗೊಳ್ಳುವಂತೆ ಮೃತರ ಪತ್ನಿ, ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಇದೀಗ ಮಡಿಕೇರಿ ನಗರದಲ್ಲಿ ಶುಭಾರಂಭಗೊಂಡಿದೆ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಹೌಸ್. ನಿಮ್ಮ ಮನೆಗೆ ಬೇಕಾದ ಕರ್ಟನ್ಸ್, ಕಾರ್ಪೆಟ್ಸ್, ಬ್ಲಾಂಕೆಟ್ಸ್, ಎಲ್ಲ ತರಹದ ಮ್ಯಾಟ್ಗಳು, ಮ್ಯಾಟ್ರೆಸ್, ಪಿಲ್ಲೋ ಕವರ್ಸ್, ಕಂಫರ್ಟರ್ಸ್, ಕ್ವಿಲ್ಟ್, ವಿವಿಧ ಮಾದರಿಯ ಬೆಡ್ ಸ್ಪ್ರೆಡ್ಸ್, ಇನ್ನೂ ಹಲವು ಬಗೆಯ ಗೃಹೋಪಯೋಗಿ ಹ್ಯಾಂಡ್ಲೂಮ್ ಉತ್ಪನ್ನಗಳು ಉತ್ತಮ ಕ್ವಾಲಿಟಿಯೊಂದಿಗೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತದೆ. ಬನ್ನಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಹೌಸ್, ಮಮತಾ ಕಾಂಪ್ಲೆಕ್ಸ್, ಕಾಲೇಜ್ ರೋಡ್, ಮಡಿಕೇರಿ. ಮಾಲೀಕರು ಕಾಳಿಮಡ ಅಪ್ಪಯ್ಯ. ಮೈಸೂರಿನ ಸಿಗ್ಮಾ ಆಸ್ಪತ್ರೆಯ ಹಿರಿಯ ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ಸೋಮಣ್ಣ ಡಿಎನ್ ಅವರು ಪ್ರತಿ ಶುಕ್ರವಾರ ಬೆಳಿಗ್ಗೆ 10ರಿಂದ 12 ಗಂಟೆಯವರೆಗೆ ಗೋಣಿಕೊಪ್ಪಲು ಲೋಪಮುದ್ರಾ ಆಸ್ಪತ್ರೆಯಲ್ಲೂ, ಅಪರಾಹ್ನ 2ರಿಂದ 4 ಗಂಟೆಯವರೆಗೆ ಮಡಿಕೇರಿ ವೈವಸ್ ಆಸ್ಪತ್ರೆಯಲ್ಲೂ ಲಭ್ಯರಿರುತ್ತಾರೆ. ಕಿಡ್ನಿ, ಮೂತ್ರ, ಜನನೇಂದ್ರಿಯ ಸಮಸ್ಯೆ ಅಥವಾ ಯೂರಾಲಜಿಗೆ ಸಂಬಂಧಿಸಿದ ಸಮಸ್ಯೆ ಇರುವವರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9848600050. ಬಲ್ಯಮುಂಡೂರು ಗ್ರಾಮ ಕೊರ್ಚಿ ಶ್ರೀ ಆದಿಶಕ್ತಿ 30 ಮಾರಮ್ಮ ದೇವರ ಉತ್ಸವ ನಾಳೆ ಶುಕ್ರವಾರ ನಡೆಯಲಿದ್ದು, ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಚಂದ್ರ ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಮರಂದೋಡ ಗ್ರಾಮದ ಶ್ರೀ ಕೇಕುಮಾನಿ ಭಗವತಿ ಭದ್ರಕಾಳಿ ಗಣಪತಿ ದೇವರ ಅಷ್ಟಬಂಧ ಸಾನ್ನಿಧ್ಯ ಕಲಶಾಭಿಷೇಕವು ಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಇದೇ ದಿನಾಂಕ 7ರ ಶನಿವಾರ ಸಂಜೆಯಿಂದ ದಿನಾಂಕ 8ರ ಭಾನುವಾರ ಮಧ್ಯಾಹ್ನದವರೆಗೆ ನಡೆಯಲಿದೆ. ಈ ಪೂಜಾ ಕಾರ್ಯಕ್ಕೆ ಉದಾರ ಧನ ಸಹಾಯ ಮಾಡಿರುವ ದಾನಿಗಳು, ನಾಡಿನ ಭಕ್ತಾದಿಗಳು ಆಗಮಿಸಿ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ದೇವಸ್ಥಾನದ ತಕ್ಕ ಮುಖ್ಯಸ್ಥರುಗಳು, ಅಷ್ಟಬಂಧ ಸಮಿತಿ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ವಿನಂತಿಸಿಕೊಂಡಿದ್ದಾರೆ. ಹೊಟ್ಟೆಂಗಡ ಒಕ್ಕಕಾರ, ಅಂಜಿಕಾಲಕ್ಕೊಮ್ಮ ನರ್ತ್ವ, ತಾಯಿ ಪಾಷಣಮೂರ್ತಿ, ಜೋಡು ಕೋಲತ್ನ, ಹೈಸೊಡ್ಲೂರು ಗ್ರಾಮತ್ತುಳ್ಳ ಒಕ್ಕ ಐನು ಮನೇಲಿ ನಾಳೆ ಬೊಳ್ಳ್ಯಾಚ ಬೈಟ್ ನರ್ತ್ವ. ಒಕ್ಕಕಾರ ತಾಮನೆ ಪೊಮ್ಮಕ, ಊರುಕಾರ ಬೆಂದು ಚಂಗಾದ್ಯ, ಸಂಸಾರೊಡೆ ಬಂತ್ ದೇವಡ ಆಶೀರ್ವಾದ ಪಡೆದೋಣ. ಹೊಟ್ಟೆಂಗಡ ಒಕ್ಕತ್ರ ಅಧ್ಯಕ್ಷ ಕಾರ್ಯದರ್ಶಿ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು, ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಲಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿ ಸಾಮಗ್ರಿನ ಆನ್ಲೈನ್ ಮನೆಗೆಚ್ಚಿರುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕೋಟ್ರಮಳ ಪೂಣಚ್ಚ, ಪೂವಯ್ಯ 9980940022, ಇಲ್ಲೆಂಗಿ 9900707576. ಜಾಹೀರಾತುಗಳು ಪ್ರಸಾರವಾದವು. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ರ ಆದನೆಲು ಪರಿಷತ್ರ 107ನೇ ಸಂಸ್ಥಾಪನಾ ದಿನಾಚರಣೆ ಮಡಿಕೇರಿ ತಾಲೂಕು ಸಾಹಿತ್ಯ ಪರಿಷತ್ರ ತಾಲೂಕು ಘಟಕತ್ರ ಅಧ್ಯಕ್ಷ ನವೀನ್ ಅಂಬೇಕಲ್ ರೇಂಗಡ ಕೊರೋಕಾರಿಕೆಯಲ್ಲಿ ಇಂದು ನಡೆದದ್ದು. ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತು ತಕ್ಪರಂದ ಜಿಲ್ಲಾ ಘಟಕತ್ರ ಅಧ್ಯಕ್ಷ ಎಂಪಿ ಕೇಶವ ಕಾಮತ್, ಪರಿಷತ್ರ ಸಂಸ್ಥಾಪಕ ಮೈಸೂರು ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಕನ್ನಡ ಪಾಜೆ ಅಭಿವೃದ್ಧಿ ಪಿಂಜ ಬೊಳಚೆಕ ಒಡೆಯರ್ ರೇಂಗ ಕೊಡುಗೆ ತುಂಬಾ ಉಂಡು. ಕನ್ನಡ ಸಾಹಿತ್ಯ ಪರಿಷತ್, ಮೈಸೂರು ವಿಶ್ವವಿದ್ಯಾಲಯ, ಕನ್ನಂಬಾಡಿ ಕಟ್ಟೆ, ಮೈಸೂರು ಬ್ಯಾಂಕ್, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಇನ್ನೇ 10 ಫಲತರತ್ರ, ಸಾಮಾಜಿಕ, ಶೈಕ್ಷಣಿಕ, ಕೈಗಾರಿಕೆ ರಬಳಚೆಕ್, ಪಿಂಜ ಬಯತ್ಕಾರಕ್ಕೆ ವಿದ್ಯೆ ಮೀಸಲಾತಿ, ಇನ್ನೇ ಜನಪರ ಕಾರ್ಯಕ್ರಮ ಮೂಲಕ ಸಮಾಜತ್ರ ಅಭಿವೃದ್ಧಿಗೆ ಇಯಂಗ ಕಾರಣಗಳಾಯಿತು. ದಣ್ಣುಚಿ ಸಾಹಿತಿ ಬಿಎ ಸಂಶೋಧನೆ ತಕ್ಕ ಬಂದಿತ್ತು. ಪರಿಷತ್ರ ಆದನೆಲು ಜಿಲ್ಲಾ ತಾಲೂಕು ಪಿಂಜ ಹೋಬಳಿ ಮಟ್ಟದ ಸಮಿತಿ ಕಟ್ಟಿಯಂದು ಕನ್ನಡ ಪರ ಕೆಲಸ ಚಾಯೋಡ ನಡಪನೆಕೆ ಆಯಿತು. ಅಖಿಲ ಭಾರತ ಮಟ್ಟದ ನಡೆದನುಳ್ಳ ಕನ್ನಡ ಸಾಹಿತ್ಯ ಸಮ್ಮೇಳನ ಜಿಲ್ಲಾ ತಾಲೂಕು ಹೋಬಳಿ ಮಟ್ಟದ ನಡೆದಂಡು ಇಂಜಿತ್ ಕನ್ನಡ ಪಾಜೆ ಎಲ್ಲಾಡ ಮನಸ್ಸುಕ್ಕೆ ಮನೆಕ್ಕೂ ಎತ್ತು ಚುಡುವಕ್ಕೆ ಸಹಾಯ ಅಪ್ಪ ಅಂದಣುಚಿ. ಬಾಳೇಡ ಕಿಶನ್ ಪೂಯ ತಕ್ಪರ್ನಿತೆ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಸ್ಕೂಲ್ ಕಾಲೇಜಿಲ ನಡಪನಕೆ ಆಂಡು ಬಾಲೆಕಾರ ಕನ್ನಡ ಸಾಹಿತ್ಯ ಕೋವಲು ನೈಕೊಂಡು ಉಂದನುಚಿ ಕಾರ್ಯಕ್ರಮತ್ ಸಾಹಿತ್ಯಳಾನ ಬಿ ಎ ಸಂಶುದ್ದೀನ್ ನಾಗೇಶ್ ಕಾಲೂರ್ ಕೂಡ್ನನಿಕೆ ಮುಖ್ಯ ಪಟ್ಟೆಂಗ ಹಾಜರಿಂಜತ್. ರೈತಂಗಡ ಬೊಳೆಕಾರಡ ಕೃಷಿ ಭೂಮಿಗೆ ಪಿಂಜ ತೋಟಕ್ಕೆ 10 HP ಪಂಪ್ಸೆಟ್ನ ನೀರಾವರಿಗೆ ಬಳಸೋಕೆ ಬಣ್ಣೆ ಕರೆಂಟ್ ತಪ್ಪನಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರೇಂಗ ಭರವಸೆ ತಂದಿತಿಂಜತ್. ಭರವಸೆ ಸದ್ಯತೆ ಜಾರಿಗೆ ಬಪ್ಪಂದ್ ಶಾಸಕ ಮಂಡೇಪಂಡ ಅಪ್ಪಚುರಂಜನ್ ಅಣ್ಣುಚಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರಾಜನಲ್ಲಿ ಜುಲೈ ತಿಂಗತ್ತು